ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ. ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ. ಕೀಲುಗಳ ಸವಕಳಿ ಕಡಿಮೆ ಆಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ, ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಲೂಕಿನ ಮಾಲ್ದೊಡ್ಡಿ ಗ್ರಾಮದ ರೈತರಾದ ರಾಮಾಂಜನೇಯವರ ಕೃಷಿ ಅನುಭವಗಳನ್ನು ಕೇಳಲಿದ್ದರೆ, ನಂತರ ರಸಮೇವು ತಯಾರಿಸುವ ವಿಧಾನ ಮತ್ತು ಮಹತ್ವ ಮಾಹಿತಿ ಹಾಗೂ ಹವಾಮಾನ ವರದಿ ಪೇಟೆ ಧಾರಣೆಯನ್ನು ಕೇಳಲಿದ್ದರೆ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ರೈತ ಬಾಂಧವರೇ. ಬನ್ನಿ ಈಗ ಮೊದಲಿಗೆ ಕೇಳೋಣ, ರಾಯಚೂರು ತಾಲೂಕಿನ ಮಾಲ್ದೊಡ್ಡಿ ಗ್ರಾಮದ ರೈತರಾದಂಥ ರಾಮಾಂಜನೇಯ ಅವರ ಕೃಷಿ ಅನುಭವಗಳನ್ನು ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರು ಮಾಲ್ದೊಡ್ಡಿ ಗ್ರಾಮದ ರಾಮಾಂಜನೇಯವರು. ಇವರು ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಸುಶಿಕ್ಷಿತರು. ಇವರ ಕೃಷಿ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ರಾಮಾಂಜನೇಯವರಿಂದ. ರಾಮಾಂಜನೇಯವರೇ, ನಿಮಗೆ ಈಗ ನಿಮ್ದು ವಯಸ್ಸೆಷ್ಟು, ನಿಮ್ದು ಶಿಕ್ಷಣ ಎಲ್ಲವರಿಗೆ ಆಗಿದೆ ಓದು? ಸರ್ ನಮಸ್ಕಾರ. ಸರ್ ನನ್ನ ಹೆಸರು ರಾಮಾಂಜನೇಯ, ನಂದು SSLC ಆಗಿದೆ. ನಾನು ಒಂದು 30 ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀನಿ. ಈಗ SSLC ಆದ್ಮೇಲೆ ಯಾಕೆ ಮುಂದೆ ಶಿಕ್ಷಣಕ್ಕೆ ತಾವು ಹೋಗ್ಲಿಲ್ಲ? ಹಲವಾರು ಕಾರಣಗಳು. ನಮ್ಮಲ್ಲಿ ನಮ್ಮ ಊರು ಬಹಳ ಹಿಂದುಳಿದವರು, ಬೌಂಡ್ರಿಗಿದೆ, ಸ್ಕೂಲ್ ಬಹಳ ದೂರ ಇದೆ, ಹಂಗಾಗಿ ಹೋಗ್ಲಿಕ್ಕೆ ಅನುಕೂಲ ಆಗಲ್ಲ ಸಲುವಾಗಿ ಕೆಲಸ ಮಾಡಕ. ನಿಮ್ ತಂದೆಯವರು ಕೆಲಸವನ್ನು ಕೂಡ ಒಕ್ಕಲ್ತನ, ಅವರು ಕೂಡ ಕೃಷಿಯಲ್ಲಿದ್ರ? ಒಕ್ಕಲ್ತನ ಸರ್, ಅವರು ಒಕ್ಕಲ್ತನ. ನೋಡ್ರಿ, ಒಕ್ಕಲ್ತನ ನಿಮ್ ತಂದ್ರ ಕೈ ಮೇಲೆ ಹೇಗಿತ್ತು? ತಾವು 30 ವರ್ಷಗಳಿಂದ ಒಕ್ಕಲ್ತನ ಮಾಡಕತ್ತೀರಿ, ನಿಮ್ ಕೈ ಮೇಲೆ ಒಕ್ಕಲ್ತನ ಬಂದ್ಮೇಲೆ ಏನಾದ್ರೂ ಸುಧಾರಣೆ ಏನಾರ ಆತಾ? ಸುಧಾರಣೆ ಅಂದ್ರೆ ನಮ್ಮ ಅಪ್ಪ ಅವ್ರು ಮಾಡುವಾಗ ಹತ್ತಿ ಬೆಳೀತಿದ್ದಿಲ್ಲ ನಮ್ಮಲ್ಲಿ, ನೆಲ್ಲು ಬೆಳೀತಿದ್ವಿ, ಶೇಂಗಾ ಬೆಳೀತಿದ್ವಿ ಎರಡೇ. ಈಗ ಹತ್ತಿ ಬೆಳೀತಿದ್ವಿ, 10 ವರ್ಷಗಳ ಕೆಳಗೆ ಸೂರ್ಯಕಾಂತಿ ಬೆಳೀತಿದ್ವಿ, ಅದು ಹೋಗ್ಯದ. ಈಗ ಹತ್ತಿ ಫಸ್ಟ್ ಮೇನ್, ಸೆಕೆಂಡ್ ಶೇಂಗಾ, ಇನ್ನು ನೆಲ್ಲು. ಇವು ಮೂರು ಪ್ರಾಮುಖ್ಯತೆಯಾದ ಬೆಳೆಗಳು ಸರ್ ನಮ್ಮಲ್ಲಿ. ರಾಮಾಂಜಲಿ ಅವರು ಈಗ ತಮ್ಮದು ಎಷ್ಟು ಎಕರೆ ಭೂಮಿ? ನಮ್ದು 10 ಎಕರೆ ಸರ್. ನಿಮ್ ತಂದೆ ಕೈ ಮೇಲೆ ಅಷ್ಟೇ ಇತ್ತ, ಏನೋ ನೀವು ಏನಾದ್ರು ಹೆಚ್ಚು ಮಾಡ್ಕೊಂಡ್ರ ಏನಾದ್ರು ಖರೀದಿ ಮಾಡಿದ್ದು? ಇಲ್ಲ ಮಾಡಿಲ್ಲ ಸರ್. ನಮ್ಮ ತಂದೆಯಲ್ಲಿ ಹೆಸರಲ್ಲಿ 30 ಎಕರೆ ಇತ್ತು, ನಾವು 3 ಅಣ್ಣ ತಮ್ಮಂದ್ರು, ತಲಾ 10 ಎಕರೆ ಭಾಗ ಬಂದಿದೆ ಸರ್. ಈಗ ತಮ್ಮ ತಂದೆಯವರು ಹತ್ತಿ ಬೆಳೀತಿದ್ದಿಲ್ಲ ಅವಾಗ, ಸಾಂಪ್ರದಾಯಿಕ ಬೆಳೆ ಈಗ ಸೂರ್ಯಕಾಂತಿ ಬೆಳೀತಿದ್ರು, ಜೊತೆಗೆ ಶೇಂಗಾ ಬೆಳೀತಿದ್ರು. ನೀವು ಹತ್ತಿ ಯಾಕೆ ಬಂದ್ರಿ? ಹತ್ತಿ ಸರಳ ಬೆಳೆನ ಹೇಗೆ? ಹತ್ತಿ ಅವಾಗ ಬಿಟಿ ಬಂದಿದ್ದಿಲ್ಲ ಸರ್, ಅದು ಹುಳ ಜಾಸ್ತಿ ಆದ ಸಲುವಾಗಿ ಅವಾಗ ನಮ್ಮಲ್ಲಿ ಹತ್ತಿ ಬೆಳೆಯಂಗಿಲ್ಲ ಅಂತೇಳಿ ಹತ್ತಿ ಇಡ್ತಿದ್ದಿಲ್ಲ. ಈಗ ಬಿಟಿ ಬಂದ ಸಲುವಾಗಿ ಹುಳ ನಿವಾರಣೆ ಆಗಿದ ಸಲುವಾಗಿ ಈಗೆಲ್ಲ ಹತ್ತಿ ಮೇಲೆ ಐತೆ. ಅವಾಗೆಲ್ಲ ದೇಶಿ ತಳಿ ಹತ್ತಿದ್ದು. ಹಾ, ದೇಶಿ ತಳಿ ಹತ್ತಿದ್ದು. ಹಂಗಾಗಿ ನಮ್ಮ ಭೂಮಿಗೆ ಅನುಗುಣವಾಗಿ ಇದ್ದಿಲ್ಲ ಅವಾಗ ಹತ್ತಿ. ನಮ್ಮ ಕೆಂಪು ಭೂಮಿ ಇತ್ತು, ನಮ್ಮ ಭೂಮಿಗೆ ಹತ್ತಿ ಬರ್ತಿದ್ದಿಲ್ಲ ಅವಾಗ. ಇವಾಗ ಎಲ್ಲ ಹೈಬ್ರಿಡ್ ಸೀಡ್ ಸಲುವಾಗಿ ಹತ್ತಿ ಬರಕ. ನೋಡ್ರಿ, 10 ಎಕರೆ ಭೂಮಿ ಒಳಗ ಯಾವ ಬೆಳೆ ಹಾಕ್ತಿರಿ? ಏನು ಪೂರ ಹತ್ತಿ ಹಾಕ್ತೀರ ಅಥವಾ ಹೆಂಗ್ರಿ ನಿಮ್ದು ಭೂಮಿ? ಯಾವ ಬೆಳೆಗಳು ತಮ್ಮ ಹೊಲದಲ್ಲಿ ಈಗ ಇದಾವ? ನಾನು 2.5 ಎಕರೆ ಶೇಂಗಾ ಹಾಕಿನಿ ಸರ್ ಈ ವರ್ಷ. 3 ಎಕರೆ ಮೋಸಂಬಿ ಬಿಟ್ಟು, ನಾ ಮೋಸಂಬದಲ್ಲೇ ಶೇಂಗಾ ಹಚ್ಚಿನಿ. ಮೋಸಂಬಿ ತೋಟ ಇದೆ ನಂದು, 3 ವರ್ಷ ಇದೆ. ಇನ್ನೂ ಒಂದು ವರ್ಷ 2 ವರ್ಷ ಆದ್ರೆ ಬೆಳೆ ಬರ್ತದ. ಅದರಲ್ಲೇ ಶೇಂಗಾ ಹಾಕಿನಿ. 2 ಎಕರೆ ನೆಲ್ಲು ಹಾಕ್ತೀನಿ ಸರ್. ಬೋರ್ ಇದೆ, ನಮ್ಮ 2 ಬೋರ್ ಇದಾವೆ. ಇನ್ನು ಈಗ ಆಲ್ರೆಡಿ ನಾ 3 ಎಕರೆ ಇದು ಹತ್ತಿ ಇಟ್ಟಿನಿ ಸರ್. ಅಂದ್ರೆ ಹತ್ತಿ, ಶೇಂಗಾ, ನಾಟು, ಮತ್ತೆ ಜೊತೆಗೆ ಅಂತರ್ ಬೇಸಾಯ. ಮೊದಲು ಮೋಸಂಬಿ ಹಾಕಿ ನಡಬರ್ಕ ನೀವು ಶೇಂಗಾ ಹಾಕಿ? ಶೇಂಗಾ ಹಾಕಿವಿ. 1 ಎಕರೆ ತೊಗರಿ ಇಟ್ಟಿವಿ ಸರ್. ತೊಗರಿ ಇಟ್ಟಿವಿ, ತೊಗರಿ. ಎಲ್ಲ ಬೆಳೆಗಳನ್ನ ಹಾಕಿರಿ ಸರ್. ಈಗ ಮೋಸಂಬಿ, ಯಾಕಂತಂದ್ರೆ ನಿಮ್ಮ ಭಾಗದಲ್ಲಿ ಮೋಸಂಬಿ ಮತ್ತೆ ಮಾವು ಚಲೋ ಬರ್ತದ, ಯಾವ ತಳಿಯನ್ನ ಹಾಕೊಂಡ್ರಿ? ಈಗ ಸಸಿಗಳಲ್ಲಿ ತಂಬಂದ್ರಿ, ಎಷ್ಟು ಅಂತರ ಕೊಟ್ಟು ಹಾಕಿದ್ರಿ ಮೋಸಂಬಿ? ನಮ್ದು ಇಲ್ಲಿ ಆಂಧ್ರದಲ್ಲಿ ಹೋಗಿ ಪ್ರೈವೇಟ್ ತಂದಿವಿ ಸರ್, ಕೃಷ್ಣಾರೆಡ್ಡಿ ನರ್ಸರಿ ಸರ್ ಅದು, ಅಲ್ಲಿ ತಂದಿವಿ. ಒಂದು ಸಸಿ ಹೆಂಗ್ ರೇಟ್? ಸಸಿ 150 ರೂಪಾಯಿ ಸರ್. 150 ರೂಪಾಯಿ ಆ ಒಂದು ಜಗದಿಂದ ನಮಗ ಇಲ್ಲಿ ರಾಯಚೂರಿಗೆ ಬರಕ? ನಾವು ಮತ್ತೆ ಚಾರ್ಜ್ ಸಪರೇಟ್ ಸರ್ ನಮ್ದು. ಆಟೋ ತಗೊಂಡೋಗಿದ್ವಿ. ಮಾಲ್ಟಾ ವೆರೈಟಿ ಸರ್, ಮಾಲ್ಟಾ ಅಂದ್ರೆ ಅದರಲ್ಲಿ ರಸ ಹೆಚ್ಚಿಗೆ ಇರ್ತದ. ಮಾಲ್ಟಾ ತಳಿ? ಮಾಲ್ಟಾ ತಳಿ ಸರ್. ಮೊದಲೆಲ್ಲ ಜಂಬೋ ಇನ್ನು ಬೇರೆ ಬೇರೆ ಇದ್ವು ಅಂದ್ರೆ ಅದು ಸ್ವಲ್ಪ ಸರಿಯಾಗಿ ಇರ್ತದಿಲ್ಲ. ಇದೇನು ಹೊಸದಾಗಿ ಬಂದದ ಅಂತ ಹೇಳಿದೆ ಸರ್. ಹಂಗಾಗಿ ಬೆಳೆ ಚೆನ್ನಾಗಿ ಬರ್ತದ, ಇದರಲ್ಲಿ ರಸ ಜಗ್ಗಿರ್ತದ, ಸ್ಪ್ರೂಟ್ ಸಲುವಾಗಿ ಇದು ಚಲೋ ಅಂತ ಹೇಳಿದ ಸಲುವಾಗಿ ಇದು ಮಾಲ್ಟಾ ವೆರೈಟಿ ಹಚ್ಚಿವಿ ಸರ್. ಹೆಂಗ ಅಂತರ ಕೊಟ್ರಿ ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ? 18-20 ಫೀಟ್ ಕೊಟ್ಟಿವಿ ಸರ್. 18-20 ಅಂದ್ರೆ ಅಂತರ ಚಲೋ ಕೊಟ್ಟಿದ್ವಿ. ಚಲೋ ಕೊಟ್ಟಿವಿ ಸರ್. ಅಂದ್ರೆ ಅಂತದಲ್ಲಿ ನಡಬರ್ಕ ತಾವು ಶೇಂಗಾ ತರಕಾರಿ ಹಾಕತ್ತಿರಿ? ಶೇಂಗಾ ಒಂದು ಹಾಕಿವಿ ಸರ್. ಈ ವರ್ಷ ಶೇಂಗಾನು ಮತ್ತೆ ಕ್ಲೋಸ್ ಮಾಡ್ಬೇಕಂತ ಮಾಡಿದ್ವಿ, ಇದೇ ಲಾಸ್ಟ್ ಬೆಳೆ. ಅಂದ್ರೆ ಗಿಡಗಳು ದೊಡ್ಡವು? ಗಿಡ ದೊಡ್ಡವಾಗ್ಯಾವ, ಮತ್ತೆ ತಿರುಗಾಡಕ್ ಆಗದಲ್ಲ. ಹಂಗಾಗಿ ಈಗ ಶೇಂಗಾನು ಬೆಳೆ ಬರ್ಲಾರ್ದಂಗ ಆಗ್ಯದ ಗಿಡದ ಕೆಳಗಡೆ. ನೆರಳು ಬಾಳಾಗ್ಯದ? ನೆರಳು ಆಗ್ಯದ. ಹೆಂಗ ಡ್ರಿಪ್ ಇಟ್ಟಿರ ಅಥವಾ ಏನು ಹರಿ ನೀರಾವರಿ? ಡ್ರಿಪ್ ಸರ್, ಡ್ರಿಪ್. ಎಷ್ಟು ಸೊಕ್ಕ ಒಂದ್ಸಲ ನೀರು ಬಿಡ್ತೀರಿ? ತೋಟಗಾರಿಕೆ ಆಪ್ಸ್ನಿಂದ ಡ್ರಿಪ್ ಮಾಡ್ಕೊಂಡು ಸಹಾಯಧನ ಕೊಟ್ಟಿದ್ದಾರೆ? ಸಹಾಯಧನ ತೋಟಗಾರಿಕೆ ಆಪ್ಸ್ನಿಂದ ಎಕರೆಗೆ 60,000 ಕೊಟ್ಟಿದ್ದೆ ಸರ್ ಅವಾಗ. ಮತ್ತೆ ಡ್ರಿಪ್ನು ತೋಟಗಾರಿಕೆ ಆಪ್ಸ್ನಿಂದ ಮಾಡ್ಕೊಂಡು ಸರ್. ಅಂದ್ರೆ ನೀವು ಇವರು ಮಹಾತ್ಮ ಗಾಂಧಿ ಎನ್ಆರ್ಜಿಯಲ್ಲಿ ಮಾಡ್ಕೊಂಡ್ರಿ? ಎನ್ಆರ್ಜಿಯಲ್ಲಿ ಮಾಡ್ಕೊಂಡು ಸರ್. ಅಂದ್ರೆ ಆ ಯೋಜನೆ ನಿಮ್ಗೆ ಅನುಕೂಲ ಆತಾ? ಆಗ ಸರ್, ಅನುಕೂಲ. ಅನುಕೂಲ ತೋಡಕ್ಕೆ ಮತ್ತೆ ಲೇಬರ್ ಚಾರ್ಜ್ ಗಿಡಗಳ ತೆಗೆಯಕ ನಿಮಗೆಲ್ಲ ಅರ್ಧಕ್ಕರ್ಧ ನಮ್ಗೆ ಹೆಲ್ಪ್ ಆತ ಸರ್. ನಾವು ಅಲ್ಲಿ 100 ರೂಪಾಯಿ ಕೆಲಸ ಆದ್ರೆ 50 ರೂಪಾಯಿ ಸಹಾಯ ಆತದ ಸರ್. ಸಹಾಯ ಆತದ ಸರ್. ಈಗ ಹೆಚ್ಚು ಎಷ್ಟು ದಿನ ಆಯ್ತು ತಮ್ಮ ಮೋಸಂಬಿ? 3 ವರ್ಷ ಆಯ್ತು ಸರ್. ಮನೆ June 26 3 ವರ್ಷ ಆಯ್ತು. ಅಂದ್ರೆ ಇನ್ನೊಂದು ವರ್ಷಕ್ಕೆ ಅದು ತಮ್ದು ಕಾಯಿ ಚಲೋ ಬರ್ತಾ ಸರ್? ಬರ್ತಾವ, ಕಂಪಲ್ಸರಿ ಬರ್ತಾ ಸರ್. ಹೆಂಗ ಮಾರುಕಟ್ಟೆ ವ್ಯವಸ್ಥೆ ಏನಾದ್ರು ನಿಮ್ಗೆ ಏನಾದ್ರು ಖರೀದಿದಾರರು ಏನಾದ್ರು ಈಗಾಗಲೇ ನಿಮ್ಗೆ ಸಂಪರ್ಕ ಮಾಡಿದಾರ ಅಥವಾ ಆಜು ಬಾಜು ರೈತರು ಎಲ್ಲಿ ಮಾಡ್ತಾರೆ? ಹೈದರಾಬಾದ್ ತಗೊಂಡ್ ಹೋತಾರ ಸರ್. ಹೈದರಾಬಾದ್ ಅಲ್ಲಿ ಇಲ್ಲ ಅಂದ್ರೆ ನಮ್ಮ ಪಕ್ಕ ಲಾಸ್ಟ್ ಬೌಂಡ್ರಿ ನಮ್ ತೆಲಂಗಾಣ ಸರ್. ಆಯುಜದಲ್ಲಿ ಅವ್ರು ಕಾಂಟ್ರಾಕ್ಟ್ ಇರ್ತಾರೆ ಏಜೆನ್ಸಿಗಳು, ಅವ್ರೆ ಬಂದು ತಗೊಂಡ್ ಹೋತಾರ ಸರ್. ನಡಬರ್ಕ ಅಂತರ್ ಬೇಸಾಯ, ಕೀಟ, ರೋಗ, ಹುಳುಗಳು ಬಹಳ ಬರ್ತಾವ, ಯಾಕಂತಂದ್ರೆ ಮೋಸಂಬಿಗೆ ನಾವು ಗೊಬ್ಬರ ಅವಾಗ ದೇಕರಿಕೆ ಮಾಡ್ಕಂತ ಹೋಗ್ಬೇಕು. ಹೆಂಗ್ ಮಾಡ್ತೀರಾ? ನಾವೆಲ್ಲ ತೋಟಗಾರಿಕೆಯಲ್ಲಿ ನಾವೇನು ಈಗೇನು ಔಷಧಿ ಏನು ಅಂಗಡಿಯಲ್ಲಿ ಇಡ್ತಿಲ್ಲ ಸರ್. ಒಬ್ಬ ನಮ್ಮ ಏಜೆನ್ಸಿ ಇದೆ, ಕಂಪ್ನಿಯವರೇ ಇದಾರೆ, ಅವರೇ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಅವ್ರೆಲ್ಲ ನೋಡಿ ಅವ್ರು ಹೇಳಿದ್ ನಾವು ಮಾಡಕತ್ತೆ. ಅಂದ್ರೆ ತಿಂಗಳಕ್ಕೊಂದ್ಸಲ 2 ತಿಂಗಳಕ್ಕೊಂದ್ಸಲ ಅವರೆಲ್ಲ ನಿಮ್ಗೆ ಬಂದು ನೋಡ್ಕೊಂಡು ಹೋಗ್ತಾರೆ? 3 ತಿಂಗಳು ಒಂದ್ಸರಿ ಬಂದು ನಿಮಗೆಲ್ಲ ತಿಳಿಸ್ತಾರೆ ಹಿಂಗ ಗೊಬ್ಬರ ಹಾಕ್ರಿ ಹಿಂಗ ಹೇಳಿ? ಹೆಚ್ಚಿಗೆ ಫರ್ಟಿಲೈಸರ್ ಅಂತ ಹಾಕಿಲ್ಲ ಸರ್, ಗೊಬ್ಬರ ಇಲ್ಲ. RSK ನಲ್ಲಿ ಇದು ಎರೆಹುಳ ಗೊಬ್ಬರ ತಂದೀವಿ ಸರ್. ಅಂದ್ರೆ ಸರ್ಕಾರ ಗೊಬ್ಬರ ಕಡಿಮೆ? ಸರ್ಕಾರ ಗೊಬ್ಬರ ಕಡಿಮೆ ಸರ್. ಅಂದ್ರೆ ನಿಮ್ದು ಕೆಂಪು ಭೂಮಿನ? ಕೆಂಪು ಭೂಮಿ ಸರ್. ಅಂದ್ರೆ ಮೌಸಮಿ ಚಲೋ ಬರ್ತದ? ಚಲೋ ಬರ್ತದೆ ಸರ್. ಕೆಂಪು ಅಂದ್ರೆ ಮಿಕ್ಸ್ ಅದ ಸರ್, ಉಸುಕು ಕೆಂಪು ಮಿಕ್ಸ್ ಅದ. ಹೌದು. ಮನೆಗೆ ಮಾಡೋ ರೊಟ್ಟಿ ಚೆನ್ನದಿರಿ ರಾಮಾಂಜಲಿ ಅವರೇ? ಸರ್ ನಾನು ನಮ್ಮ ಹೆಂಡತಿ ಕೆಲಸ ಮಾಡೋರು, ನಮ್ಮ ಹುಡುಗರು ಎಲ್ಲ, ಒಬ್ಬ ಹುಡುಗ ಪ್ರೈವೇಟ್ ನಲ್ಲಿ ಜಾಬ್ ಮಾಡ್ತಾನೆ ಬ್ಯಾಂಕ್ ನಲ್ಲಿ, ಇನ್ನೊಬ್ಬ ಹುಡುಗ ಕಂಪ್ಯೂಟರ್ ಅಂಗಡಿ ಫೋಟೋಗ್ರಾಫರ್ ಇದ್ದಾನೆ ಸರ್. ಅವರಿಗೆಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಕಾಲ ಮೇಲೆ ಒಂದು ಉದ್ಯೋಗ ಹಚ್ಚಿಕೊಟ್ರಿ. ಪ್ರೈವೇಟ್ ನಲ್ಲಿ ಮಾಡ್ಕೊಂತಾರೆ ಸರ್. ನೀವು ಕೃಷಿ ನೀವು ಮಾಡ್ತೀವಿ? ನಾವು ನಮ್ಮ ಮನೆಯವರು ಕೃಷಿ ಸರ್. ಮನೆಗ ಎತ್ತು ಆಕಳು ಎಮ್ಮಿ ಏನಾರ ಹೈನುಗಾರಿಕೆ ಟಗರು ಏನದವ? ಆಕಳ ಇದಾವ ಸರ್, ಮನೆ ಪೂರ್ತಿ ಹಾಲು ಅಷ್ಟೇ ಸರ್. ಇನ್ನ ಗಿಡಕ್ಕಾಗಿ ನಾಟಿ ಏನಾಗ್ತಲ್ಲ ನಾಟಿ ಹಾಕದಲ್ಲ ಗೊಬ್ಬರ ಹಾಕ್ತೇವೆ ಸರ್. ಈ ಶೇಂಗಕ್ಕೆಲ್ಲ ಸ್ವಲ್ಪ ಫರ್ಟಿಲೈಸರ್ ಬಳಸ್ತೇವೆ ಸರ್. ಈಗ ಹತ್ತಿ ಹಾಕ್ತೀವಿ ಅಂತ ಹೇಳಿದ್ರೆ ಎಷ್ಟು ವರ್ಷಗಳು ಹತ್ತಿ ತಮ್ಮದು ಬೇಸಾಯದ ಅನುಭವ ಇದೆ ತಮ್ಮದು? ಈಗ ದೇಶಿ ಹತ್ತಿಗಿಂತ ಈಗ ಬಿಟಿ ಹತ್ತಿ ಬಂತು, ಅವಾಗಿಂದ ನಮಗೊಂದು 15 ವರ್ಷ ಮೇಲ್ಪಟ್ಟೆ ಇದೆ ಸರ್. ಸರಾಸರಿ ಎಕರೆಗೆ ಎಷ್ಟು ಇಳುವರಿ ತಗೊಂತೀರಿ ರಾಮಂಜಲ್ ಅವರೇ? ನಾವು 15 ಕ್ವಿಂಟಲ್ ತಗೊಂತೀವಿ ಸರ್. 15-16 ಕ್ವಿಂಟಲ್ ತಗೊಂತೀವಿ ಅಂದ್ರೆ ನೀರು ಬಿಡ್ತೀವಿ? ನೀರು ಬಿಡ್ತೀವಿ ಸರ್, ಡ್ರಿಪ್ ಇದೆ, ಅದನ್ನು ಡ್ರಿಪ್ ಮಾಡ್ಕೊಂಡಿವಿ. ಅದು ತೋಟಗಾರಿಕೆ ಆಪ್ಷನ್ ಡ್ರಿಪ್ ಮಾಡಿವಿ. ಅಂದ್ರೆ ಯಾವ ಟೈಮ್ ನಾಗ ಹಾಕ್ತಿರಿ ನೀವು ಹತ್ತಿನ? ಈಗ ತಮ್ದು ಕೈಯಾಗ ನೀರ್ ಅದ, ನೀವು ಜೂನ್ ದಲ್ಲಿ ಹಾಕ್ತಿರೋ ಅಥವಾ ಏನೋ ಏಪ್ರಿಲ್ ದಲ್ಲಿ ಹಾಕ್ತಿರಿ? ಮೇ ಲಾಸ್ಟ್ ಹಾಕ್ಬಿಡ್ತೀವಿ ಸರ್. ಮೇ ಲಾಸ್ಟ್ ಹಾಕಿ ನೀರು ಸ್ವಲ್ಪ ಸ್ವಲ್ಪ ಬಿಡ್ತೀವಿ, ಮತ್ತೆ ಈಗಂತೂ ಫುಲ್ ಬಿಡಾಕತ್ತೀವಿ ಸರ್. ನಿಮ್ಮ ವಿಚಾರದ ಪ್ರಕಾರ ಈಗ ತಾವು ಕೆಂಪು ಹುಳ ಅಂತ ಹೇಳಿದ್ರಿ, ಯಾವ ಟೈಮ್ ನಾಗ ಹಾಕಿದ್ರೆ ಅದು ಚಲೋ ಹುಳ ಬರ್ತಾವ, ತೊಂದರೆ ಯಾವಾಗ ಕೊಡ್ತದ ಅಂತ? ಲೇಟ್ ಆಗಿ ಹಾಕಿದ್ರೆ ಬರ್ತಾವ ಅಥವಾ ಏನೋ ಮುಂಚೆ ಹಾಕಿದ್ರೆ ಬರ್ತಾವ? ಲೇಟ್ ಆಗಿ ಹಾಕಿದ್ರೆ ಬರ್ತದೆ ಸರ್. ಲಾಸ್ಟ್ ಟೈಮ್ ಏನ್ ಹತ್ತಿ ಬಂದ್ರೆ ಕೆಂಪು ಹುಳು ಬರ್ತದೆ ಸರ್. ತಡ ಮಾಡಬಾರ್ದು? ತಡ ಮಾಡಬಾರ್ದು. ಗುಲಾಬಿ ಹುಳು ಬರ್ತಾವ ಸರ್, ಲೇಟ್ ಆಗಿ ಹಚ್ಚಿದ್ರೆ ಬರ್ತದೆ ಸರ್. ಒಂದು ಅದಕ್ಕೆಲ್ಲ ಏನ್ ಮಾಡ್ತೀವಿ ನಾವು? ಅದಕ್ಕೆಲ್ಲ ಎಣ್ಣೆ ಔಷಧಿ ಕೊಡ್ತೀವಿ ಸರ್. ಅಂದ್ರೆ ನೀವು 15-16 ಕ್ವಿಂಟಲ್ ಹತ್ತಿ ಬೆಳಿತೀರಿ ಸರ್? ಅಂದ್ರೆ ಈಗ ಕೆಲವೊಂದ್ ಕಡೆ ನಿಮ್ ಭಾಗದಲ್ಲಿ ಈಗ ಕಮರ್ಷಿಯಲ್ ಮಾಡ್ತಾರೆ ಅಂತಂದ್ರೆ ಈಗ ಸೀಡ್ ಹತ್ತಿ? ಹೌದು ಸರ್. ನೀವು ಮಾಡಂಗಿಲ್ಲ? ನಾನು ಒಂದು 4 ವರ್ಷ ಆಯ್ತು ಬಂದ್ ಮಾಡಿದೆ, ಬಿಟ್ಬಿಟ್ಟೆ ಸರ್. ಯಾಕಂದ್ರೆ ನಮ್ಮ ಹುಡುಗರು ಎಲ್ಲ ಕೆಲ್ಸಕ್ಕೆ ಯಾರ ಕೆಲ್ಸ ಅವ್ರು ಹೋಗ್ತಾರ, ಲೇಬರ್ ಫುಲ್ ಶಾರ್ಟೇಜು, ಹಂಗಾಗಿ ಅದು ಬಿಟ್ಟೇನಿ. ನಾನು ಇಲ್ಲಾಂದ್ರೆ ನಾನು 16 ಕ್ವಿಂಟಲ್ ತಾನು ಬೆಳೆಸಿನಿ ಸರ್. ನಾನು ಸೀಡ್ ಹತ್ತಿ ಸರ್, 9 ಕ್ವಿಂಟಲ್ ಬೆಳೆಸಿನಿ ಸರ್. ಒಂದ್ ಎಕರೆಗೆ 9 ಕ್ವಿಂಟಲ್ ಬೆಳೆಸಿನಿ ಸರ್. ಭಾರಿ ಇಳುವರಿ ಬಂದದ ಸರ್. ಅಂತ ಯಾಕೆ ಬಿಟ್ರಿ? ಮತ್ತೆ ಲಾಭ ಐತಲ್ಲ ಅದು? ಲೇಬರ್ ಸರ್ ಪ್ರಾಬ್ಲಮ್ ಆಗ್ತದೆ. ಈಗ ಎಲ್ಲ ನಾವೆಲ್ಲ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡಿರ್ತೀವಿ, ಒಂದ್ ತಿಂಗಳ ಕೈ ಬಿಟ್ಟಪ್ಪ ಅಂದ್ರೆ ಪೂರೆಲ್ಲ ಲಾಸ್ ಆಗ್ತದೆ ಸರ್. ಹಂಗಾಗಿ ರಿಸ್ಕ್ ಮೇಲೆ ಮನೆಗ ಮಾಡೋರ್ ಇರ್ಬೇಕು. ಸರ್ ಅಂದ್ರೆ ಅವಾಗ ಕ್ರಾಸಿಂಗ್ ಮಾಡಕ್ ಮನೆಗ ಆಳುಗಳು ಇರ್ಬೇಕು. ಇರ್ಬೇಕು ಸರ್. ಮತ್ ನೋಡ್ರಿ, ಈಗ ತಾವು ನಾಟ್ ಹತ್ತಿವ್ ಅಂತ ಹೇಳಿದ್ರಿ, ಭತ್ತ ಎಷ್ಟು ವರ್ಷಗಳ ಅನುಭವ? ಭತ್ತ ಎಷ್ಟು ಎಕರೆ ಹಾಕ್ತಿರಿ? ಭತ್ತ ನಾನು 2 ಎಕರೆ ಹಾಕ್ತೀನಿ ಸರ್. ಈಗ ಒಂದು 5-6 ವರ್ಷ ಆಯ್ತು, ಯಾಕಂದ್ರೆ ಮೊದಲು ನಾವು ನೀರು ಶಾರ್ಟೇಜ್ ಆಗಿದ್ವು. ಈಗ ಮತ್ತೆ ಒಂದು ಮೊನ್ನೆ ಬೋರ್ ಹಾಕಿ ಒಂದು 5 ವರ್ಷ ಕೆಳಗಡೆ, ಅವಾಗಲಿಂದ ಮತ್ತೆ 2 ಎಕರೆ ನೀರು ಅಥವಾ ನೀರಾವರಿ ಬೆಳೆಸ್ತೀವಿ ಸರ್. ಅಂದ್ರೆ ಎಕರೆಗೆ ಎಷ್ಟು ತಗೊಂತೀರಿ? ಈಗ 30 ಚೀಲ ಆತಾವ ಸರ್. 30 ಚೀಲ ಆತಾವ ಅಂದ್ರೆ ನಿಮ್ಮ ಉಂಬಕಾತದ? ಉಂಬಕ್ಕಾಗಿ ಆರಾಮ ಹೆಚ್ಚಿಗೆ ಆತಾವ ಸರ್. ಇಷ್ಟು ಅಂದ್ರೆ ತಾವು ಎರಡು ಬೆಳೆ ಹಾಕ್ತೀರಿ, ಬೇಸಿಗೆ ಮತ್ತೆ ಮುಂಗಾರಿಗೆ? ಈಗ ನಾಟು ಬೇಸಿಗೆ ಹಾಕಲ್ಲ ಸರ್, ಮಳೆಗಾಲ ಒಂದೇ ನಾಟ್ ಹಚ್ಚೋದು. ಮತ್ತೆ ಎಣ್ಣೆ ಬೆಳೆಗೆ? ಎಣ್ಣೆ ಬೆಳೆಗೆ ಶೇಂಗಾ. ನಿಮ್ ಕಡೆ ತಂಬಾಕು ಕೂಡ ಹಾಕ್ತಾರೆ ಎಣ್ಣೆ ಬೆಳೆಗೆ? ಹಾಕ್ತಾರೆ ಸರ್, ತಂಬಾಕು ಹಾಕ್ತಾರೆ. ತಂಬಾಕು ಚಲೋ ಲಾಭ ಅಂತ ಹೇಳ್ತಾರೆ ರಾಮಂಜನ್ ಅವ್ರೆ? 100% ಲಾಭ ಸರ್ ಅದು. ಇವೆಲ್ಲ ಇವೇನ್ ಶೇಂಗಾ ಇವೆಲ್ಲ ಬೆಳೆಯೋದ ಸರ್, ಅದಕ್ಕಿಂತ ಅದು ಹೆಚ್ಚಿಗೆ ಅದೇ ಬೆಳೆ ಸರ್. ಅದು ಖರ್ಚು ಕಡಿಮೆ? ಈಗ ಪೂರಾ ಖರ್ಚು ಸರ್, 10% ಖರ್ಚು ಮಾಡಿದ್ರೆ 90% ಉಳಿತದೆ ಸರ್. ಅದ್ರ ಅಂದ್ರೆ ಎಕರೆಗೆ ಒಂದು 4-5 ಕ್ವಿಂಟಲ್ ಬರ್ತಾ? 3 ಎಕರೆ ಇಟ್ಟಿದೆ ಸರ್, 2,90,000 ಆಗಿದೆ ಸರ್. ಅಂದ್ರೆ ಒಂದ್ ನಿಮ್ಗೆ ಖರ್ಚು ಬಹಳ ಅಪರೂಪ. ಅದಕ್ಕೆ ಅಪರೂಪ ಸರ್, ಏನು ಹುಳ ಕಡಿಮೆ? ಅದಕ್ಕೆ ಒಂದ್ಸಲ ಒಂದ್ ಎಣ್ಣೆ ಹೊಡೆದ್ಬಿಟ್ರೆ ಸರ್? ಆಯ್ತು, ಒಂದ್ಸರಿ ಗೊಬ್ಬರ ಹಾಕ್ಬಿಟ್ರೆ ಆಯ್ತು ಸರ್. ನಾಟ್ ಮಾಡಿ ಸ್ವಲ್ಪ ಸಸಿ ಮಾಡಿ ಹಚ್ಚಿಬಿಟ್ರೆ ನೀರಿನ ಅನುಕೂಲ ಇರ್ಬೇಕು? ನೀರನು ಸರ್ ಎಷ್ಟಿದ್ರೆ ಅಷ್ಟೇ ಸರ್. ಈಗ ಶೇಂಗಾ ಹೆಂಗಿರ್ತಾವ, ನೀರು ಪೂರ ಶೇಂಗಾ ಆಗತ್ತಾನ ಕಣ್ಣಿನ ಸರ್, ನೀರು ಬೇಕೇ ಬೇಕು ಇಷ್ಟು ಬೇಕಂತ. ಅದಕ್ಕೆ ಅಷ್ಟೇ ನೀರಿದ್ರು ಅಷ್ಟೇ ಎಲೆ ಇರ್ತಾವ ಅಷ್ಟೇ ತಗೊಂತೀವಿ ಸರ್. ಅದು ನೀರಾಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಕ್ಲೋಸ್ ಆತ ಸರ್. ಇದು ಹಂಗಲ್ಲ, ಶೇಂಗಾದ್ದು ನೀರ್ ಕಂಪಲ್ಸರಿ ಇದ್ರೆ ನಾ ಬೆಳೆ ಕೈಗೆ ಬರೋದು, ಇಲ್ಲಾಂದ್ರೆ ಒಣಗೋಗ್ಬಿಡ್ತದ. ಅದು ಏನ್ ಅಲ್ಲಿಗೆ ಒಣತದ ಅಂದ್ರೆ ಅಲ್ಲಿಗೆ ತೆಗ್ಕಂತೀವಿ ಸರ್. ಅದು ಅದ್ರ ಲಾಸ್ ಇಲ್ಲ ಸರ್. ರಾಮಂಜಲ್ಲೂರಿಗ ತಂಬಾಕು ಎಲೆಗಳು ದೊಡ್ಡ ಇದ್ರೆ ಚಲೋ ರೇಟ್ ಅಥವಾ ಏನು ಕಡಿಮೆ ಇರ್ಬೇಕು? ಸಣ್ಣಗಿರ್ಬೇಕು ಸರ್, ನೀರನ್ನು ಕಮ್ಮಿ ಕಟ್ಟಬೇಕಂತಾರ ಅವ್ರ ಕಂಪನಿಯವರು. ನೀರ್ ಕಮ್ಮಿ ಕಟ್ಟಿದ್ರೆ ಇದು ಇಳುವರಿ ಜಗ್ಗಿ ಬರಂಗಿಲ್ಲ ಅಂತೇಳಿ ಆಸೆಗೆ ಕಟ್ತಾರೆ ಸರ್ ರೈತರು. ಅಂದ್ರೆ ಅಗಲಗಳು ಕಡ್ಡಿ ಸ್ವಲ್ಪ ದೊಡ್ಡ ಆಗ್ಬಾರ್ದು? ದೊಡ್ಡ ಆಗ್ಬಾರ್ದು ಸರ್. ಒಂದು ಎಲೆಗಳು ಗಾತ್ರ ಚಿಕ್ಕ ಇರಬೇಕು? ಚಿಕ್ಕ ಇರಬೇಕು, ಪಿಂಡವಾಗಿರ್ಬೇಕು ಸರ್ ಎಲೆ. ಎಲ್ಲಿ ಪಿಂಡಿ ಇರ್ಬೇಕು? ಎಲ್ಲ ಪಿಂಡಿ ಇರ್ಬೇಕು. ನೀರ್ ಕಮ್ಮಿ ಬಿಟ್ಟ ಬಂದ್ರೆ ಆಟೋಮೆಟಿಕ್ ಅದ ತಾನಾಗಿ ತಾನು ಪಿಂಡ ಬರ್ತದೆ ಸರ್. ನೀರ್ ಸ್ವಲ್ಪ ದೇಹಕ್ಕೆ ಕಡಿಮೆ ಮಾಡು, ನೀರ್ ಹೆಚ್ಚಿಗೆ ಬಿಟ್ರೆ ತಳಗ ಬರ್ತದ, ಎಲ್ಲಿ ಹೆಚ್ಚಿಗೆ ಬರ್ತಾವ ಅಷ್ಟೇ. ಹೆಂಗ್ರಿ ಒಕ್ಕಲ್ತನ ಹೆಂಗ್ ನಡಕತ್ತದ? ಸುಮಾರು 30 ವರ್ಷಗಳ ತಮ್ದು ಅನುಭವ, ಒಕ್ಕಲ್ತನದಾಗ ತಮ್ಮ ಖುಷಿ ಅದ? ಖುಷಿಯೇ ಆಯ್ತು ಸರ್. ಖುಷಿ ಅಂದ್ರೆ ಏನು, ಅದಕ್ಕೆ ಸರಿಯಾದಂತ ರೇಟ್ ಇಲ್ಲ ಸರ್ ಈಗ ಮಾರ್ಕೆಟ್ ನಲ್ಲಿ ಯಾವ ಬೆಳೆ ಅಂತ ತಗೋರ ಸರ್. ಈಗ ನಾವು ಈ ವರ್ಷ ಒಂದು ಇದು ಚಲೋ ಆಯ್ತಪ್ಪ ಅಂದ್ರೆ ರೈತರು ಎಲ್ಲ ಒಂದೇ ಬೆಳೆ ಹಚ್ಬಿಡ್ತಾರೆ ಸರ್. ಹೋದ ವರ್ಷ ನಾವು ಮೆಣಸಿನ್ಕಾಯಿ ಹಚ್ಚಿದ್ವಿ ಒಂದ್ 2 ವರ್ಷ, ಎಲ್ಲ ಹುಳ ಬಂದು ಎಲ್ಲ ಲಾಸ್ ಆಗಿ ರೂಟರ್ ಓಡಿಸ್ಬಿಟ್ಟಿವಿ ಸರ್. ಎಲ್ಲ ಕಂಟ್ರೋಲ್ ಆಗ್ಲಿಲ್ಲ. ಹೋದ ವರ್ಷ ಇಟ್ಟಿವಿ ಅದನ್ನು ಲಾಸ್ ಆಯ್ತು ಸರ್. ಹಂಗಾದಾಗ ಸ್ವಲ್ಪ ರೈತರಿಗೆ ಸ್ವಲ್ಪ ಬೇಜಾರು ಅನಿಸ್ತದ. ಇಲ್ಲ ಹಂಗೆ ಯಾಕಂತಂದ್ರೆ ಈಗ ಮೆಣಸಿನಕಾಯಿ ಹಾಕೋತ್ನಾಗ ಯಾವ ಟೈಮ್ನಿಗೆ ಹಾಕ್ಬೇಕು, ಯಾವ ವೆರೈಟಿ ಹಾಕ್ಬೇಕು? ರೇಟ್ನು ಇದ್ದಿಲ್ಲ ಸರ್, ಅದ್ರ ಹೋದ ವರ್ಷ ರೇಟ್ ನಮ್ ಕೈಗೆ ಇಲ್ಲದು, ಮಾರುಕಟ್ಟೆ ಆಗಿರ್ಬೋದು. ಬಟ್ ನಾವು ಯಾವ ಸಮಯದಾಗ ಹಾಕ್ಬೇಕು, ಎಂತ ತಳಿ ಹಾಕ್ಬೇಕು, ಹೆಂಗ್ ಹಚ್ಚಬೇಕು ಅನ್ನೋದ್ರ ಮಾಹಿತಿ ತಿಳ್ಕೊಂಡು ಹಾಕ್ಬೇಕು. ಎಲ್ಲ ಸರ್ ಈಗ ನಾವೊಬ್ರ ಅಂದ್ರೂ ಮಾಹಿತಿ ಇಲ್ಲ, ಇನ್ನು ಉಳಿಕಿದ್ದವ್ರನ್ನು ನೀವು ಹೋದ ವರ್ಷ ಅಂತ ಎಲ್ಲ ಲಾಸ್ ಆಗಿರ್ ಸರ್. ಮೆಣಸಿನಕಾಯಿ ರೈತರಂತೂ ಎಲ್ಲ ಲಾಸ್ ಸರ್ ಹೋದ ವರ್ಷ. ಇನ್ನು ಇದುವರೆಗೆ ಕೆಲವರು ದೊಡ್ಡ ದೊಡ್ಡ ರೈತರು ಇದ್ದವರು ಇನ್ನು ಗೋಡಂದಾಗ ಇದ್ದಾರೆ. ಮತ್ತೆ ಅವ್ರ ರೇಟು ಈಗ 5,000-6,000 ಕೇಳಿದ್ರೆ ಅವ್ರಿಗೆ ಕಿರಾಯಿಗೆ ಒಂದು ವರ್ಷಕ್ಕೆ 150 ರೂಪಾಯಿ ಒಂದು ಚೀಲಕ್ಕೆ ಸರ್ ಗೋಡಂನಲ್ಲಿ. ಮತ್ತೆ ಅವ್ರ ಕಿರಾಯಿಗೆ ಸರ್ ಹೋಗ್ತೀವಿ ಸರ್, ಮತ್ತೆ 2 ವರ್ಷ ಆಗಿ ಬಂತು ಈಗ. ಈಗ ತಾವು ಹಾಕ್ತೀರಿ, ಹತ್ತಿ ಹಾಕ್ತೀರಿ, ತೊಗರಿ ಹಾಕ್ತೀರಿ, ಶೇಂಗಾ ಹಾಕ್ತೀರಿ, ಮತ್ತೆ ನಾಟ್ ಹಚ್ತೀರಿ, ಯಾವ್ದು ನಿಮ್ದು ಚಲೋ ಬೆಳೆ ಕೈ ಹಿಡಿಯುವಂಥದ್ದು? ಬೇಸಿಗೆ ಆದ್ರೆ ಶೇಂಗಾ ಚಲೋ ಸರ್, ತಂಬಾಕು ಚಲೋ ಬೇಸಿಗೆಗ. ಈ ಮಳೆಗಾಲದಾಗಿಲ್ಲಾಂದ್ರೂ ಇನ್ನು ಎಲ್ಲಕ್ಕೆಲ್ಲ ಅಷ್ಟೇ, ರೈತಗಂತೂ ಮಳೆಗಾಲದಲ್ಲಿ ಏನು ಅಷ್ಟು ಲಾಭ ಕೊಡಂಗಿಲ್ಲ ಸರ್, ಅಷ್ಟು ಕಷ್ಟ ಕೊಡ್ತಾವ. ಈ ಹತ್ತಿ ಒಂದು ಚಲೋ ಕೊಡ್ತಾವ ಸರ್ ಮಳೆಗಾಲದಲ್ಲಿ. ಖರ್ಚು ಇರಲಾರ್ದು, ಈಗ ಧಾವತಿ ಇರಲಾರ್ದು, ಖರ್ಚು ಇರಲಾರ್ದವ ಅಂದ್ರೆ ಮತ್ತೆ ನಾನು ಸರ್ ತಂಬಾಕು ಒಂದೇ ಸರ್, ನಮ್ ಏರಿಯಾ ನಮ್ ಎರಿಗೆರೆ ಹೋಗ್ಲಿ ಬರ್ತದೆ ಸರ್ ಆರ್ ಎಸ್ ಕೆ, ಆ ಸರ್ಕಲ್ ಅಲ್ಲೇ ತಂಬಾಕು ಹೆಚ್ಚಿಗೆ ಬೆಳೆಸೋದು. ಈಗ ತಾವು ಈಗ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ಬಂದಿರಿ, ಈಗ ಮಾಹಿತಿ ತಗೊಳಕ ಒಂದು ಹತ್ತಿ ಕಾರ್ಯಾಗಾರಕ್ಕೆ ಬಂದಿದ್ದೀರಿ. ಪ್ರತಿ ಸಲ ನಿಮ್ಗೆ ಏನಾದ್ರೂ ಸಮಸ್ಯೆ ಬಂದಾಗ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಾಕ್ತೀರಿ? ಭೇಟಾತೀವಿ ಸರ್. ನಾವು ಈಗ ಒಂದ್ ವರ್ಷ ಆಯ್ತು ಈಗ ಕೃಷಿ ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಂಬಾಗ ಬರ್ಬೇಕು, ಯಾಕಂತಂದ್ರೆ ಈಗ ರೈತರಿಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಆ ಮಾಹಿತಿ ತಗೊಂಡು ನಾವು ಒಕ್ಕಲತನ ಮಾಡಿದಾಗ ನಮಗೆ ಚಲೋ ಲಾಭ ಆಗತ್ತೆ. ಹೌದು ಸರ್. ಈಗ ರಾಮಂಜನ್ ಅವ್ರಿಗೆ ಮತ್ತೆ ಏನಾದ್ರೂ ಮುಂದೆ ಯೋಚನೆಗಳು, 10 ಎಕರೆ ಐತಿ, ನೀರಾವರಿ ಐತಿ, ಮತ್ತೆ 4-5 ಬೆಳೆ ಹಾಕೊಂಡಿರಿ, ಮತ್ ಮುಂದೆ ಏನಾದ್ರೂ ಮಾಡ್ಬೇಕಂತ ಏನಾದ್ರು ತಲೆಗ? ಏನ್ ಮಾಡಕ್ಕೆ ಸರ್ ಕೆಲಸ ಆಗಲಾರ್ದಂಗ ಆಗಿದೆ ಸರ್, ಲೇಬರ್ ಫುಲ್ ಶಾರ್ಟೇಜ್ ಆಗಿದೆ. ಇನ್ನು ಹುಡುಗರಂತೂ ಯಾರ ಕೆಲಸ ಮೇಲೆ ಅವ್ರು ಹೋಗಕತ್ತಾರ, ಮಾಡಕ್ಕಂತೂ ಸ್ವಲ್ಪ ಕಷ್ಟ ಸರ್. 4 ಮಂದಿ ಇದ್ದವ್ರು ಮಾತ್ರ ವ್ಯವಸಾಯ ಮಾಡಬಹುದು. ಈಗ ಅದಿಷ್ಟೇನು ಹೊಲ ಐತೆ ಅದನ್ನ ಕಾಪಾಡ್ಕೊಂಡು ಹೋಗೋದೇ ನಮ್ ಕರ್ತವ್ಯ ಆಗ್ಯದ ಸರ್. ಹೆಚ್ಚಿಗೆ ಮಾಡಕ್ ಏನ ಅವಶ್ಯಕತೆ ಇಲ್ಲದಂಗ ಆಗ್ಯದ. ಯಾಕಂದ್ರೆ ಈಗ ನೋಡಿ ಹೇಳ್ತಾರೆ ಲೇಬರ್ ಸಮಸ್ಯೆ ಬಹಳ, ಇರೋದನ್ನೇ ಕಾಪಾಡ್ಕೊಂಡು ಹೋಗೋ ದೊಡ್ಡ ಸಮಸ್ಯೆ. ಅದೇ ನಾವ್ ಅಂದಿವಲ್ಲ ಸರ್, ಇರೋದ್ ಕಾಪಾಡ್ಕೊಂಡು ಹೋಗೋದೇ ದೊಡ್ಡ ಸಮಸ್ಯೆ ಸರ್ ಅದಷ್ಟು. ಹೌದು. ಜೊತೆಗೆ ಏನಾದ್ರು ಕೋಳಿ ಸಾಕಾಣಿಕೆ ಏನಾದ್ರು ನಾಲ್ಕು ಟಗರು ಮನೆ ಮುಂದೆ ನಾವು ಕೆಲಸ ನಡೆದಾಗ ನಡೀತಿರ್ತದ, ಸ್ವಲ್ಪ ಒಂದ್ರ ಜೊತೆ ಇನ್ನೊಂದು ಅದು ಚಲೋ ಇನ್ಕಮ್ ಕೊಡತ್ತೆ ನಮಗಿದು. ಮಾಡ್ಬೇಕು ಸರ್, ಕೋಳಿ ಸಾಕಾಣಿಕೆ ಟ್ರೈನಿಂಗು ಕುರಿ ಸಾಕಾಣಿಕೆ ತಗೊಂಡಿವಿ, ಅದನ್ನು ಒಂದು ಮಾಡ್ಬೇಕಂತ ಮಾಡಿವಿ ಈ ವರ್ಷ. ಇಲ್ಲ ನಾಳೆ ತೋಟ ಮೌಸಮ್ ತೋಟ ಬೆಳೆ ಬಂತಪ್ಪ ಅಂದ್ರೆ ಅದರಲ್ಲಿ ಏನು ಹಚ್ಚೋದೇನಿಲ್ಲ, ಈ ಬೆಳೆ ಹಚ್ಚಂಗಿಲ್ಲ, ಅದರಲ್ಲಿ ಏನು ಕುರಿ ಸಾಕ್ಬೇಕಂತ ಒಂದು ಪ್ಲಾನ್ ಇದೆ ಸರ್. ಅಂತಂದ್ರೆ ನಮ್ಗೆ ಏನಾದರೂ ಈಗ ಸಿಗ್ತದೆ ನಿಮ್ಗೆ ತೊಗರಿ ಹಾಕ್ತೀರಿ, ಜೊತೆಗೆ ಭತ್ತದ ಹುಲ್ಲು ಸಿಗ್ತದೆ, ಮತ್ತೆ ಸಣ್ಣ ಪುಟ್ಟ ಮೌಸಂಬಿ ತಪ್ಪಲಾವು ಇವು ನಡಬರ್ಕ ಹುಲ್ಲುಗಿಲ್ಲ ಸಿಗ್ತದ, ಅದನ್ನೇ ನಾವು ಸ್ವಲ್ಪ ಕಿತ್ತಾಕಿವಪ್ಪ ಅಂತಂದ್ರೆ ಮೇಕೆ ಅಂತಿರ್ತವೆ ಸರ್, ಮಾಡ್ಬೋದು. ಅದೇ ಮೌಸಂಬಿ ತೋಟ ನಾಳೆ ನಾವು ಈ ಬೆಳೆ ಬಿಟ್ಟವ ಅಂದ್ರೆ 100% ಮಾಡ್ಬೇಕು ಅನ್ನೋದು ಒಂದ್ ಐತೆ ಸರ್. ಮೌಸಂಬಿ ತೋಟ ನೋಡ್ರಿ ಚಲೋ ಕೈ ಹಿಡಿತದೆ ನಿಮ್ಗೆ ಆಸೆ ಅದ ಮೌಸಂಬಿ? 100% ಆಸೆ ಸರ್. ಯಾಕಂತಂದ್ರೆ ಈಗ ಹಾಕಿದ್ಮೇಲೆ ರೇಟ್ ಸಿಗ್ಲಿಲ್ಲ ಅಥವಾ ಒಂದ್ಸಲ ಹಂಗೆ ಮಾರ್ಕೆಟ್ ನಮ್ ಕೈಗಿಲ್ಲ ಎಲ್ಲ ಒಂದ್ ಈಗ ಒಂದ್ ವರ್ಷ ಲಾಸ್ ಆದ್ರೆ ಮತ್ತೆ ಇನ್ನೊಂದ್ ವರ್ಷ ಬರ್ತದ ಅಂತ ರೈತ ಯಾವಾಗ ರೇಟ್ ಬರ್ತದ ಅಂತ ಹಾಕಂಗಲ್ಲ ಸರ್, ಬಂದೇ ಬರ್ತದ ಅಂತ ಒಂದ್ ಗ್ಯಾರಂಟಿ ಕೂಡ ಯಾವುದೇ ಬೆಳೆ ಹಚ್ತಾನೆ ಸರ್. ರಾಮಂಜನ್ ತರಕಾರಿ ಗಿರ್ಕಾರಿ ಹಾಕಕ್ಕೆ ಏನಾದ್ರೂ ಮನಸ್ಸು ಮಾಡಿಲ್ಲ ನೀವು? ತರಕಾರಿ ನಮ್ಗೆ ಸಿಟಿ 27 ಕಿಲೋಮೀಟರ್ ಅಥವಾ ರಾಯಚೂರು, ಅಕಡೆ ಆಂಧ್ರದಲ್ಲಿ ಅವಿಜಯ ಅಂತನು ಅದನ್ನು 27 ಕಿಲೋಮೀಟರ್ ನಡ್ಬರ್ಕಿದೀವಿ. ನಾವು ಮಾರ್ಕೆಟ್ಗೆ ತರವಾಗ ನಮ್ ತ್ರಾಸ ಸಲುವಾಗಿ ನಾವು ಮರ ಇದು ಕಾಯಿ ಪಲ್ಯ ಏನು ಹಚ್ಚಿಲ್ಲ ಸರ್, ಇಲ್ಲಾಂದ್ರೆ ತರಕಾರಿ ಹಚ್ಚೋರಿ. ನಿಮ್ಮ ಭಾಗದಲ್ಲಿ ತರಕಾರಿ ಕಡಿಮೆ ಇಲ್ಲ? ಪೂರ ಕಡಿಮೆ ಸರ್. ಇನ್ನು ಕಡಿಮೆ ಹೇಗೆ ಅನಿಸ್ತೀರಿ ಒಕ್ಕಲ್ತನ ನಿಮ್ ತಂದೆಯವ್ರ ಕೈ ಮೇಲೆ ತಾವು ಮಾಡ್ಕೊಂಡ್ಮೇಲೆ ಒಕ್ಕಲ್ತನದಲ್ಲಿ ಏನಾದ್ರೂ ಚಲೋ ಮಾಡ್ಕೊಂಡಿದ್ದು, ಮನೆಗೆ ಕಟ್ಸ್ಕೊಂಡಿದ್ದು, ಮತ್ತೆ ಏನಾದ್ರೂ ನಮ್ ಸಾಲ ಇರ್ಲಾರ್ದಂಗ ಹೆಂಗಾರ ನಿಮ್ಗೆ ಖುಷಿ ಅದ? ಏ ನಮ್ಗಂತೂ ಖುಷಿ ಅದ ಸರ್, ಮನೆ ಕಟ್ಸ್ಕೊಂಡಿವಿ, ಅಪ್ಪವ್ರ ಒಂದು ಮನೆಯಲ್ಲಿ ನಾವೆಲ್ಲ ಒಂದು ಕುಟುಂಬ ಇದ್ವಿ, ನಾವು ಮೂವರ್ಗೂ ಮನೆ ಕಟ್ಕೊಂಡಿವಿ, ಎಲ್ಲರೂ ಆರಾಮಿದ್ವಿ ಸರ್ ಈಗ. ಒಳ್ಳೆದ್ರಿ, ಬಹಳ ಖುಷಿ ಆಯ್ತು ನಿಮ್ ಜೊತೆ ರಾಮಂಜಲಿ ಅವ್ರೆ ಮಾತನಾಡಿ. ಯಾಕಂತಂದ್ರೆ ತಂದೆಯವ್ರ ಕಾಲದ ಮೇಲೆ ತಾವು ಒಕ್ಕಲ್ತನವನ್ನ ಮಾಡಿ SSLC ಮುಗಿಸಿಕೊಂಡು ಕೃಷಿ ಹತ್ತ ಬಂದ್ರಿ, ಇರುವಂತಹ 10 ಎಕರೆ ಭೂಮಿಯಲ್ಲಿ ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನ ತಾವು ಹಾಕೊಂಡಿದ್ದೀರಿ. ತಾವು ಹೇಳಿದ್ರಿ ಒಂದೇ ಬೆಳೆನ ಹಾಕೋಬಾರ್ದು, ಬೇರೆ ಬೇರೆ ಬೆಳೆನ ಹಾಕೊಂಡ್ರೆ ಯಾವ್ದಾರ ಒಂದು ಕೈ ಹಿಡಿತದೆ ಅಂತ ಒಂದು ವಿಚಾರ. ಈ ಕಡೆ ನಮ್ಮ ರೈತ ಬಾಂಧವರು ಗಮನಿಸಬೇಕು, ತಾವು ಹೇಳಿದ ಪ್ರಕಾರ ಹಾಕಿದ್ರೆ ಮೆಣಸಿನಕಾಯಿ ಹಾಕ್ಬಿಡೋದು, ಹಾಕಿದ್ರೆ ಹತ್ತಿ ಹಾಕ್ಬಿಡೋದು, ಒಂದೇ ಬೆಳೆನ ಹಾಕಿದಾಗ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ನಮಗೆ ಬಿದ್ದಾಗ ಕೈ ಸುಟ್ಕೊಂಡ್ಬಿಡ್ತೀವಿ. ಹಾಗಾಗಿ ತಮ್ಮ ತೋಟಗಾರಿಕೆ ಸಾಧ್ಯವಾದಷ್ಟು ಈಗ ತಾವು ಮೌಸಂಬಿ ಬೆಳೆಯನ್ನು ಹೊಸದಾಗಿ ಹಾಕೊಂಡಿದ್ದೀರಿ, 3 ವರ್ಷದ ಬೆಳೆ ಆಯಿತು, ಇನ್ನು ಮುಂದಿನ ವರ್ಷ ತಮ್ಮದು ಹಣ್ಣುಗಳು ಕೈ ಸೇರುವಂಥ ಒಂದು ಸಮಯ. ನಿಮ್ಮ ಕೃಷಿ ಅನುಭವ ಮತ್ತಷ್ಟು ಮೇಲೆ ಹೋಗಲಿ, ನಿಮ್ಮ ಪ್ರಯತ್ನಗಳಿಗೆ ಆ ದೇವರು ಕೈ ಹಿಡಲಿ. ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ರಾಮಾಂಜಲಿ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೆಳಗಡೆ ಇದುವರೆಗೂ ರಾಯಚೂರು ತಾಲೂಕಿನ ಮಾಲ್ದೊಡ್ಡಿ ಗ್ರಾಮದ ರೈತರಾದಂಥ ರಾಮಂಜನೇಯ ಅವರ ಕೃಷಿ ಅನುಭವಗಳನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಅಮರೇಶ್ ಹಾಸಿಹಾಳ್. ಬನ್ನಿ ರೈತ ಬಂಧುವರು, ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. ಸುರಕ್ಷಿತ ಹೋಜಾಯ संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। आकाशवाणी ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ, ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಹೋಮಿಯೋ ಕೃಷಿ, ಹೋಮಿಯೋ ಕೃಷಿ ಅತಿ ಶೀಘ್ರದಲ್ಲಿ ನಿಮ್ಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ರಸಮೇವು ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಮಾಹಿತಿ ಅಂಬರೀಶ್ ಆಸಿಹಾಳ್ ಅವರಿಂದ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡೆದಿದೆ. ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭವನ್ನ ಪಡಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಮೇವಿನ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಇರುವಂತಹ ಮೇವನ್ನ ಸದ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಒಣಹುಲ್ಲನ್ನ ಬಹಳ ದಿನಗಳವರೆಗೆ ಸಂಗ್ರಹಿಸಿಕೊಂಡು ಮೇವಿನ ಕೊರತೆ ಉಂಟಾದಾಗ ಅದನ್ನ ಬಳಸಬಹುದು. ಹೀಗೆ ಮೇವಿನ ಸಂರಕ್ಷಣೆಯಲ್ಲಿ ಹತ್ತು ಹಲವಾರು ತಂತ್ರಜ್ಞಾನಗಳಿದ್ದಾವೆ. ಈ ನಿಟ್ಟಿನಲ್ಲಿ ರಸಮೇವು ಅಥವಾ ಸೈಲೇಜ್ ವಿಧಾನವು ಕೂಡ ಒಂದು. ಹುಲುಸಾಗಿ ಬೆಳೆದ ಹಸಿ ಹುಲ್ಲನ್ನ ಗಾಳಿರಹಿತವಾದ ಸ್ಥಳದಲ್ಲಿ ಶೇಖರಣೆ ಮಾಡಿದಾಗ ರಸಮೇವಾಗಿ ಅದು ಪರಿವರ್ತನೆ ಆಗ್ತದೆ. ರಸಮೇವು ತಯಾರಿಕೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆಯಾಗಿ ಮೇವು ಕೆಡದಂತೆ ಇರಲು ಸಹಾಯಕ ಆಗ್ತದೆ. ಉಪ್ಪಿನಕಾಯಿಗೆ ಹೋಲಿಸಬಹುದಾದ ಈ ಹಸಿರು ಮೇವು ತಿನ್ನಲು ಸಹಾಯಕವಾಗುವುದು. ಉಪ್ಪಿನಕಾಯಿಗೆ ಹೋಲಿಸಿದಾಗ ಈ ಹಸಿರು ಮೇವು ತಿನ್ನಲು ರುಚಿಕರ ಮಾತ್ರವಲ್ಲದೆ ಜೀರ್ಣಿಸಿಕೊಳ್ಳಲು ಕೂಡ ಇದು ಸುಲಭ. ಗುಣಮಟ್ಟದ ರಸಮೇವನ್ನ ಸಿದ್ಧಪಡಿಸಲು ಜೋಳ, ಸಜ್ಜೆ, ಹೈಬ್ರಿಡ್ ನೆಪಿಯರ್ ಹಾಗೂ ಜವೆ ಗೋಧಿಯಂತಹ ಏಕದಳ ಜಾತಿಯ ಹಸಿರು ಮೇವಿನ ಬೆಳೆಗಳನ್ನ ಬಳಸಬಹುದು. ರಸಮೇವು ತಯಾರಿಸಲು ಸಹಾಯವಾಗುವಂತೆ ಶರ್ಕರಾಂಶ ಅಧಿಕ ಪ್ರಮಾಣದಲ್ಲಿರುವ ಈ ಬೆಳೆಗಳನ್ನ ಕಟಾವುಗೊಳಿಸಬೇಕಾಗಿದ್ದು 50% ಪ್ರಮಾಣದ ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ ಕಟಾವುಗೊಳಿಸಲಾದ ಹಸಿರು ಮೇವನ್ನ ಹವೆಯಾಡಲು ಅವಕಾಶ ಮಾಡಿಕೊಡದಂತೆ ಗುಂಡಿಯೊಂದರಲ್ಲಿ ತುಂಬಬೇಕು. ಗುಂಡಿಯನ್ನ ಯಾವುದೇ ಕಾರಣಕ್ಕೂ ತಗ್ಗು ಪ್ರದೇಶದಲ್ಲಿ ತೋಡಬಾರದು. ಗುಂಡಿನ ಅಳತೆ ರಸಮೇವನ್ನಾಗಿ ಪರಿವರ್ತಿಸಬೇಕಾಗಿರುವ ಹಸಿರು ಮೇವಿನ ಪ್ರಮಾಣವನ್ನ ಅವಲಂಬಿಸಿರುತ್ತದೆ. ಮೇವುಗಳಿಗಾಗಿ ಬೆಳೆಸುವ ಆಹಾರ ಧಾನ್ಯಗಳ ಬೆಳೆಗಳು ಮುಖ್ಯವಾಗಿ ಜೋಳ, ಮೆಕ್ಕೆಜೋಳ, ಸಜ್ಜೆ ಮತ್ತು ಹುಲ್ಲುಗಳನ್ನು ಕಾಂಡದಲ್ಲಿ 65-75% ತೇವಾಂಶವಿರುವ ಮತ್ತು ಕಾಳು ತುಂಬುವ ಹಂತದಲ್ಲಿರುವಾಗ ಇವುಗಳನ್ನ ಕಟಾವು ಮಾಡಬೇಕು. ಇದನ್ನ 1-2 ಇಂಚು ಉದ್ದದ ತುಣುಕುಗಳನ್ನಾಗಿ ಕತ್ತರಿಸಿ ತೊಟ್ಟೆಯಲ್ಲಿ ಭದ್ರವಾಗಿ ಗಾಳಿಯಾಡದಂತೆ ತುಂಬಿಡಬೇಕು. ಹೀಗೆ ಮಾಡಿದ 2-3 ವಾರಗಳ ನಂತರ ಹೊರೆ ತೆಗೆದು ಮೇವನ್ನ ಬಳಸಬಹುದು. ರಸಮೇವು ತಯಾರಿಸಲು ಬಳಸಬಹುದಾದ ಗುಂಡಿಗಳ ವಿಧಾನಗಳ ಕುರಿತು ಹೇಳೋದಾದ್ರೆ ಭೂಮಿಯ ತಳಮಟ್ಟದ ಗುಂಡಿ, ಈ ಪದ್ಧತಿಯು ಕಡಿಮೆ ನೀರಿನ ಮತ್ತು ನೀರು ಸುಲಭವಾಗಿ ಬಸಿಯುವಂತಹ ಸ್ಥಳಗಳಿಗೆ ಸೂಕ್ತ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ಭೂಮಿಯ ತಳಮಟ್ಟದಲ್ಲಿ 3.5 ಮೀಟರ್ ಆಳ ಹಾಗೂ 1.5-2.0 ಮೀಟರ್ ವ್ಯಾಸವಿರುವಂತಹ ತೊಟ್ಟೆಗಳನ್ನ ಇಟ್ಟಿಗೆ ಅಥವಾ ಕಟ್ಟಿಗೆ ಬಳಸಿ ನಿರ್ಮಿಸಿ ಹಸಿರು ಮೇವನ್ನ ಸಂಗ್ರಹ ಮಾಡಬಹುದು. ಇನ್ನು ಭೂಮಿಯ ಮಟ್ಟದ ಗುಂಡಿಯ ಕುರಿತು ಹೇಳೋದಾದ್ರೆ ರಸಮೇವು ಅಗತ್ಯ ಪ್ರಮಾಣಕ್ಕನುಗುಣವಾಗಿ ಗುಂಡಿಯ ವಿಸ್ತೀರ್ಣವನ್ನ ನಿರ್ಧರಿಸುತ್ತದೆ. 2 ಮೀಟರ್ ಗೋಡಿಯೊಳಗೆ 2 ಅಥವಾ 3 ಕಡೆ ನಿರ್ಮಿಸಿ ಖಾಲಿ ಬಿಟ್ಟ ಜಾಗದಲ್ಲಿ ಇಳಿಜಾರುಗಳನ್ನು ನಿರ್ಮಿಸಿ ಇದರಲ್ಲಿ ಮೇವಿನ ತುಣುಕುಗಳನ್ನು ತುಂಬುವುದು. ಹಾಗೆಯೇ ಗುಂಡಿಯ ಅಗಲವು 3-9 ಮೀಟರ್ ಇದ್ದರೆ ಉದ್ದವು 25-75 ಮೀಟರ್ವರೆಗೂ ಕೂಡ ಇರಬಹುದು. ಇನ್ನೊಂದು ಭೂಮಿಯ ಮೇಲ್ಮಟ್ಟದ ಗುಂಡಿ. ಇಲ್ಲಿ ವೃತ್ತಾಕಾರದ 60-70 ಅಡಿಗಳಷ್ಟು ಎತ್ತರವಿರುವ ಗೋಪುರಾಕಾರದ ವಿನ್ಯಾಸವನ್ನ ಮಾಡಿ ಅದರಲ್ಲಿ ಮೇವನ್ನ ಸಂಗ್ರಹಿಸಿಡಬಹುದು. ಪ್ರಾರಂಭಿಕ ಖರ್ಚು ಅಧಿಕವಾದರೂ ಕೂಡ ಅತಿ ಹೆಚ್ಚಿನ ಗುಣಮಟ್ಟದ ರಸಮೇವನ್ನ ಪಡೆಯಬಹುದು. ಗುಂಡಿಗಳನ್ನ 6-8 ದಿವಸಗಳಲ್ಲಿ ಹಸಿರು ಮೇವಿನಿಂದ ತುಂಬಿಸಬೇಕು. ನಂತರ ಟ್ರ್ಯಾಕ್ಟರ್ ಅಥವಾ ಎತ್ತುಗಳನ್ನ ಓಡಾಡಿಸಿ ಮೇವನ್ನ ಚೆನ್ನಾಗಿ ಒತ್ತಿ ಹವಾರಹಿತವಾಗಿ ಮಾಡಬೇಕು. ಮೇವನ್ನ ಗುಂಡಿಯ ಮಧ್ಯಭಾಗದಲ್ಲಿ 4-6 ಅಡಿ ಎತ್ತರದಲ್ಲಿ ತುಂಬಬೇಕು. ಇದರ ಮೇಲೆ 6-12 ಅಂಗುಲದಷ್ಟು ಎತ್ತರ ಒಣಹುಲ್ಲಿನಿಂದ ಮುಚ್ಚಬೇಕು. ನಂತರ ಮಣ್ಣು ಕೊಟ್ಟಿಗೆ ಗೊಬ್ಬರ ಸಮ ಪ್ರಮಾಣದಲ್ಲಿ ಬಳಸಿ ಕೆಸರು ಮಾಡಿ 2-3 ಸೆಂಟಿಮೀಟರ್ ದಪ್ಪವಿರುವಂತೆ ಮೇಲ್ಛಾವಣಿಯನ್ನ ವ್ಯವಸ್ಥೆ ಮಾಡಬೇಕು. ಈ ವಿಧಾನದಿಂದ ಕೇವಲ 2 ವಾರದಲ್ಲಿ ರಸಮೇವು ಉಪಯೋಗಿಸಲು ಸಾಧ್ಯ ಆಗ್ತದೆ. ಈ ರಸಮೇವಿನ ವಿಧಾನಗಳ ಕುರಿತು ಹೇಳೋದಾದ್ರೆ, ಜೋಳ, ಮುಸುಕಿನ ಜೋಳ, ತೋಕೆ, ಗೋಧಿ ಬೆಳೆಗಳನ್ನ ಹೂ ಆಡುವ ಹಂತದಿಂದ ಹಾಲು ತುಂಬುವ ಹಂತದವರೆಗೆ ಕಟಾವು ಮಾಡಬೇಕು. ದ್ವಿದಳ ಧಾನ್ಯ ಬೆಳೆಗಳಾದ ಅಲಸಂದೆ, ಕುದುರೆ ಮಸಾಲೆ, ಸೊಪ್ಪು, ಹುರುಳಿ, ಅವರೆ ಹಾಗೂ ಸ್ಟೈಲೋ ಬೆಳೆಗಳನ್ನ ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ ಕಟಾವು ಮಾಡಿ ಬಳಸಬಹುದು. ಇನ್ನು ಕಾಂಕ್ರೀಟ್ ಅಥವಾ ಇಟ್ಟಿಗೆಯಿಂದ ಭೂಮಟ್ಟದ ಮೇಲೆ ಅಥವಾ ನೆಲದಡಿ ತೊಟ್ಟಿಯನ್ನ ಕಟ್ಟಬೇಕು. ಮಳೆ ನೀರು ಅಥವಾ ಬಸಿ ನೀರು ಬರದಂತಹ ಎತ್ತರದ ಸ್ಥಳದಲ್ಲಿ ಆಯ್ಕೆ ಮಾಡಬೇಕು. ನೆಲದಡಿ ತೊಟ್ಟಿಯ 3.5 ಮೀಟರ್ ಆಳ ಮತ್ತು 1.5-2.5 ಮೀಟರ್ ವ್ಯಾಸ ಇರುವಂತೆ ಕಟ್ಟಬೇಕು. ಈ ವಿಸ್ತೀರ್ಣದ ತೊಟ್ಟಿಯಿಂದ ಪಡೆದ ರಸಮೇವನ್ನ ಪ್ರತಿ ದಿವಸಕ್ಕೆ ಪ್ರತಿ ರಾಸುವಿಗೆ 20 ಕೆಜಿಯಂತೆ ಒಟ್ಟು 4 ರಾಸುಗಳಿಗೆ 3 ತಿಂಗಳ ಕಾಲ ರಸಮೇವನ್ನ ಪೂರೈಸಬಹುದು. ರಸಮಯವಾಗಿ ಪರಿವರ್ತಿಸಲು ಮುಖ್ಯವಾಗಿ ಸೂಕ್ತವಾದಂತಹ ಹುಲ್ಲಿನ ಬೆಳೆಗಳ ಕುರಿತು ಹೇಳೋದಾದ್ರೆ, ಮುಸುಕಿನ ಜೋಳ, ಬಿಳಿ ಜೋಳ, ಸಜ್ಜೆ, ಓಟ್ಸ್, ಸೀಮೆ ಹುಲ್ಲು, ಹೈಬ್ರಿಡ್ ನೇಪಿಯರ್, ಪ್ಯಾರ, ಗಿನಿ ಇತರ ಹುಲ್ಲುಗಳನ್ನ ರಸಮೇವನ್ನಾಗಿ ಬಳಸಬಹುದು. ದ್ವಿದಳ ಧಾನ್ಯಗಳಿಂದ ಸರ್ವೆ ಸಾಮಾನ್ಯವಾಗಿ ರಸಮೇವನ್ನ ಮಾಡುವುದು ಸೂಕ್ತವಲ್ಲ. ಆದರೂ ದ್ವಿದಳ ಧಾನ್ಯದ ಹುಲ್ಲುಗಳನ್ನ 70% ತೇವಾಂಶಕ್ಕೆ ತಂದು ಹಾಗೂ ಬೇರೆ ಏಕದಳ ಹುಲ್ಲುಗಳ ಜೊತೆಯಲ್ಲಿ ಸೇರಿಸಿ ರಸಮೇವನ್ನಾಗಿ ಪರಿವರ್ತಿಸಬಹುದು. ರಸಮೇವು ತಯಾರಿಸುವಾಗ ಅನುಸರಿಸಬೇಕಾದ ಕ್ರಮಗಳು ರೈತ ಬಾಂಧವರು ಗಮನಿಸಬೇಕು. ಹಸಿರು ಮೇವನ್ನ ಸಣ್ಣಗೆ ಕತ್ತರಿಸಬೇಕು. ಅದು 1-2 ಇಂಚು ದಪ್ಪವಿರುವಂತೆ ಕತ್ತರಿಸಬೇಕು. ಕತ್ತರಿಸಿದ ಮೇವನ್ನ ಸಣ್ಣ ಪದರ ಪದರಾಗಿ ಒತ್ತತ್ತಾಗಿ ಒತ್ತಿ ಅಲ್ಲಿ ಗಾಳಿ ತೆಗೆದು ಭದ್ರವಾಗಿ ತುಂಬಬೇಕು. ದ್ವಿದಳ ಧಾನ್ಯ ಗುಂಪಿಗೆ ಸೇರಿದ ಬೆಳೆಗಳನ್ನ ರಸಮಯವಾಗಿ ಬೆಳೆಸುವಾಗ ಒಣ ಹುಲ್ಲಿನ ಜೊತೆ ಮಿಶ್ರಣವನ್ನ ಮಾಡಿ ತೇವಾಂಶವನ್ನ ಕಡಿಮೆ ಮಾಡಬಹುದು. ಭೂಮಿಯ ಮಟ್ಟದಿಂದ 0.7 ಮೀಟರ್ನಿಂದ 1 ಮೀಟರ್ ಎತ್ತರದವರೆಗೆ ತುಂಬಬೇಕು. ನಂತರ ಮೇಲ್ಮೈಯನ್ನ ಪಾಲಿಥೀನ್ ಹಾಳೆಯಿಂದ ಮುಚ್ಚಿ 5 ಸೆಂಟಿಮೀಟರ್ ದಪ್ಪವಿರುವಂತೆ ಮಣ್ಣನ್ನ ಹಾಕಬೇಕು. ನಂತರ ಕೆಸರು ಮಾಡಿದ ಮಣ್ಣು ಸವರಿ ಗಾಳಿಯಾಡದಂತೆ ಭದ್ರವಾಗಿ ಮುಚ್ಚಬೇಕು. ಈ ರೀತಿ ತಯಾರಿಸಿದ ಸುಮಾರು 30-45 ದಿನಗಳ ನಂತರ ರಸಮೇವು ಬಳಕೆಗೆ ಸಿದ್ಧ ಆಗ್ತದೆ. ಗುಣಮಟ್ಟದಲ್ಲಿ 25 ಕೆಜಿ ರಸಮೇವು ಸುಮಾರು 35 ಕೆಜಿ ಹಸಿರು ಮೇವಿಗೆ ಸಮ ಆಗಿರುತ್ತದೆ. ಇದರಿಂದ ಹಸಿರು ಮೇವಿನ ಬಳಕೆಯಲ್ಲಿ ಉಳಿತಾಯದ ಜೊತೆ ಪ್ರಮುಖವಾಗಿ ಮೇವಿನ ಅಭಾವದ ಪರಿಸ್ಥಿತಿಯಲ್ಲಿ ಮೇವಿನ ಕೊರತೆಯನ್ನ ಸರಿದೂಗಿಸಬಹುದು. ಇನ್ನು ಉತ್ತಮ ಗುಣಮಟ್ಟದ ರಸಮೇವಿನ ಲಕ್ಷಣಗಳ ಕುರಿತು ಹೇಳೋದಾದ್ರೆ, ಬಂಗಾರದಂತಹ ಹಳದಿ ಬಣ್ಣಕ್ಕೆ ಅದು ತಿರುಗಬೇಕು. ತೀಕ್ಷ್ಣವಾದ ಆಮ್ಲ ಮತ್ತು ಹಣ್ಣಿನ ವಾಸನೆಯನ್ನ ಇದು ಹೊಂದಿರಬೇಕು. ಗುಂಡಿಗಳನ್ನ ಚೆನ್ನಾಗಿ ಒತ್ತಿ ಹವಾರಹಿತ ಮಾಡದಿದ್ದರೆ ಕಂದು ಬಣ್ಣದ ತಂಬಾಕಿನ ವಾಸನೆ ಮೇಲೆ ಅದು ಮೇವು ಉಂಟಾಗುತ್ತದೆ. ಸರಿಯಾಗಿ ಭದ್ರವಾಗಿ ಮುಚ್ಚಿದ್ದರಿಂದಾಗಿ ಗಾಳಿ ಒಳಸೇರಿದರೆ ಬೂಸ್ಟ್ ಉಂಟಾಗ್ತದೆ. ಎಷ್ಟೇ ಎಚ್ಚರಿಕೆ ವಹಿಸಿದರೂ ಬದಿಗಳಲ್ಲಿ ಸುಮಾರು 5% ರಸಮೇವು ಕೆಡುವುದು. ಇದಕ್ಕಿಂತ ಹೆಚ್ಚು ಕೆಡದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಇನ್ನು ರಸಮೇವನ್ನ ಬಳಸುವ ವಿಧಾನಗಳ ಕುರಿತು ಹೇಳೋದಾದ್ರೆ, ಗುಂಡಿಯ 1 ತುದಿಯಿಂದ ಹೊದಿಕೆಯನ್ನ ತೆಗೆದು ಪದರ ಪದರಾಗಿ ರಸಮೇವನ್ನ ತೆಗೆಯಬೇಕು. ರಸಮೇವು ತೆಗೆದ ನಂತರ ತಕ್ಷಣ ಗಾಳಿಯಾಡದಂತೆ ಗುಂಡಿಯನ್ನ ಮುಚ್ಚಬೇಕು. ಈ ರೀತಿ ಮಾಡೋದ್ರಿಂದ ರಸಮೇವನ್ನ 1 ವರ್ಷದವರೆಗೆ ಕೆಡದಂತೆ ರಕ್ಷಣೆ ಮಾಡಬಹುದು. ಒಮ್ಮೆ ಗುಂಡಿಯ ಹೊದಿಕೆ ತೆಗೆದು ರಸಮೇವು ತೆಗೆಯಲು ಪ್ರಾರಂಭಿಸಿದ ಮೇಲೆ ಆದಷ್ಟು ಬೇಗ ಖಾಲಿ ಮಾಡುವುದು ಒಳ್ಳೆಯದು. ಪ್ರಾರಂಭದಲ್ಲಿ ರಾಸುಗಳಿಗೆ ಕಡಿಮೆ ಪ್ರಮಾಣದ ರಸಮೇವನ್ನ ಕೊಡಬೇಕು. ನಂತರ ಪ್ರಮಾಣದಲ್ಲಿ ಹೆಚ್ಚೆಚ್ಚಾಗಿ ಮಾಡುವುದು ಒಳ್ಳೆಯದು. ಹಾಲು ಕೊಡುವ ರಾಸುಗಳಿಗೆ ರಸಮೇವು ಹಾಲು ಕರೆದ ನಂತರ ಕೊಡಬೇಕು. ಈ ರೀತಿ ಬಳಸುವುದರಿಂದ ಹಾಲಿನಲ್ಲಿ ರಸಮೇವಿನ ವಾಸನೆ ಬರದ ಹಾಗೆ ತಡೆಗಟ್ಟಬಹುದು. ಈ ರಸಮೇವಿನ ಬಳಕೆಯಿಂದಾಗುವ ಲಾಭಗಳ ಕುರಿತು ರೈತ ಬಾಂಧವರು ಗಮನಿಸಬೇಕು. ಉತ್ತಮವಾದ ರಸಮೇವು ಹಸಿರು ಮೇವು ಸಿಗದೇ ಇರುವ ವೇಳೆಯಲ್ಲಿ ಹಾಲು ಹಿಂಡುವ ಪಶುಗಳಿಗೆ ಅತ್ಯಂತ ಇದು ಉಪಯುಕ್ತ ಆಗಿರುತ್ತದೆ. ದಪ್ಪ ಕಾಂಡವುಳ್ಳ ಮೇವುಗಳನ್ನ ಒಳ್ಳೆಯ ಗುಣಮಟ್ಟದ ರಸಮೇವನ್ನಾಗಿ ಪರಿವರ್ತಿಸಬಹುದು. ರಸಮೇವು ಮಾಡುವುದರಿಂದ ಮೇವಿನ ಪಚನ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಆದ್ದರಿಂದ ರೈತ ಬಾಂಧವರು ಈ ರಸಮೇವಿನ ಪೌಷ್ಟೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ತೊಡಗಿಸಿಕೊಳ್ಳುವಂತಹ ರೈತ ಬಾಂಧವರು ಸಕಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಸಿಗುವಂತಹ ಹೆಚ್ಚಿನ ಪ್ರಮಾಣದ ಹುಲ್ಲನ್ನು ಹಾಗೆಯೇ ಬೇರೆ ಬೇರೆ ಹುಲ್ಲುಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ರಸಮೇವನ್ನಾಗಿ ಸಂಗ್ರಹಿಸಿಕೊಂಡರೆ ಅವಶ್ಯಕತೆ ಹಾಗೂ ಕೊರತೆಯ ಸಂದರ್ಭದಲ್ಲಿ ಈ ರಸಮೇವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈ ರಸಮೇವನ್ನು ಬಳಸುವಂತಹ ವಿಧಾನ ಆಗಿರ್ಬೋದು, ಮಾಡುವಂತಹ ಪದ್ಧತಿ ಆಗಿರ್ಬೋದು, ಗುಂಡಿಯ ವಿಧಾನ, ವಿಸ್ತೀರ್ಣ, ಹೀಗೆ ಹತ್ತು ಹಲವಾರು ವಿಚಾರಗಳು ನಮ್ಮ ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿ ತಜ್ಞರನ್ನು ಅಥವಾ ಪಶುಸಂಗೋಪನೆ ಇಲಾಖೆಯ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡೆಯಬಹುದು. ಹೀಗಾಗಿ ರೈತ ಬಾಂಧವರು ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಒಳ್ಳೆಯ ರಾಸುಗಳನ್ನು ಆರೋಗ್ಯಕರವಾಗಿ ಕಾಪಾಡೋದರ ಜೊತೆಗೆ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ರೈತ ಬಾಂಧವರೇ, ರಸಮೇವು ತಯಾರಿಸುವ ವಿಧಾನ ಮತ್ತು ಮಹತ್ವ ಕುರಿತು ಮಾಹಿತಿ ಮಾಡಿಕೊಂಡಿರಿ ಅಂಬರೀಷ್ ಆಸಿಹಾಳ್ ಅವರಿಂದ. ಬನ್ನಿ ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-80, ಕನಿಷ್ಠ ಆರ್ದ್ರತೆಯ ಪ್ರಮಾಣ 70-73% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನು ಮುಂದೂಡುವುದು ಉತ್ತಮ. ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವಂತಹ ಸಸಿಗಳನ್ನು ಕಿತ್ತು ಹಾಕಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಿ. ಭತ್ತವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, ಗಂಗಾವತಿ ಸೋನ GBB 05-01 ಹಾಗೂ BPT 52-04 ತಳಿಗಳನ್ನು ಬಳಸಬಹುದು. ಇನ್ನು ಭತ್ತವನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅದೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಇನ್ನು ಶೇಂಗಾ ಬಿತ್ತನೆಯನ್ನು TGLPS 3 ಅಜಯ ಕದರಿ ತಳಿಗಳನ್ನು ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗದ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಇನ್ನು ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು 3 ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪೀಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ 1.5 ಮಿಲಿಲೀಟರ್ ಪೈರಿಥಿಯೋಬ್ಯಾಕ್ ಸೋಡಿಯಂ 10 EC ಅಥವಾ 1 ಮಿಲಿಲೀಟರ್ ಕಿಜೋಲಪಾಪ್ ಇಥೈಲ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರಿ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಕೂಡ ಸಿಕ್ಕಂತೆ ಆಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡೇಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡೇಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತಿದ 20-25 ದಿನಗಳ ನಂತರ 1 ಸಾರಿ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನಕೊಟೋಫಾಸ್ 30 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಇನ್ನು ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರಿವರು ಕಳಿಸಿದ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಶೇಂಗಾ ಗುಂಗುರು ಕ್ವಿಂಟಲ್ಗೆ ಕನಿಷ್ಠ 3429 ರೂಪಾಯಿಗಳಿಂದ 5089 ರೂಪಾಯಿಗಳು, ಸಣ್ಣ ಭತ್ತ ಸೋನ 1780 ರೂಪಾಯಿಗಳಿಂದ 2069 ರೂಪಾಯಿಗಳು, ಭತ್ತ ರಾಜಹಂಶ 1439 ರೂಪಾಯಿಗಳು, ಕೆಂಪು ತೊಗರಿ 6059 ರೂಪಾಯಿಗಳಿಂದ 6705 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತರ ಬೆಳವಣಿಗೆಗೆ ಹೊಸ ಹಾದಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರವರ ಕಿಸಾನ್ ಸಾಗರ್ ರತ್ನ. ಇದು ಜಲಸಸ್ಯ ಕಡಲಕಳೆಯಿಂದ ಪಡೆದ ವಿಶಿಷ್ಟ ಮಿಶ್ರಣ, ನಿಮ್ಮ ಬೆಳೆಗಳಿಗೆ 100% ನೈಸರ್ಗಿಕ ಶಕ್ತಿಯನ್ನು ನೀಡುತ್ತದೆ. ಕಿಸಾನ್ ಸಾಗರ್ ರತ್ನದಿಂದ ಬೆಳೆ ಬೆಳವಣಿಗೆ ವೇಗವಾಗಿ ಮತ್ತು ಆರೋಗ್ಯಕರವಾಗುತ್ತದೆ. ನಿಮ್ಮ ಬೆಳೆಗಳು ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟವನ್ನು ಹೊಂದುತ್ತದೆ. ಮಣ್ಣಿನ ಫಲವತ್ತತೆ ಮತ್ತು ಸಸ್ಯ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶಗಳನ್ನು ಪಡೆಯುವುದಕ್ಕಾಗಿ ಸಹಾಯ ಮಾಡುತ್ತದೆ. ಸುಧಾರಿತ ಉತ್ಪಾದಕತೆಯಿಂದ ಪ್ರಯೋಜನ ಪಡೆಯುವುದಲ್ಲದೆ ಮಣ್ಣನ್ನು ಪುನರುಜ್ಜೀವನಗೊಳಿಸುತ್ತದೆ. ಬೀಜವನ್ನು ಬಿತ್ತಿ 10 ದಿನಗಳ ನಂತರ ಪ್ರತಿ ಎಕರೆಗೆ 8-10 ಕಿಲೋಗ್ರಾಂ ಪ್ರತಿ ಎಕರೆಗೆ ಹಾಕಬೇಕು. ನಿಮ್ಮ ಬೆಳೆಗಳ ಬಲಕ್ಕೆ ವಿಶ್ವಾಸಾರ್ಹ ಮಿತ್ರ ಎನ್ಎಫ್ಎಲ್ ರವರ ಕಿಸಾನ್ ಸಾಗರ್ ರತ್ನ 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ವಾಣಿಜ್ಯ ಪ್ರಕಟಣೆ ಕೇಳಿದರೆ ಕೆಳಗರಿಯ ಕಡೆ ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು. ಕಾಯವ ದಿಕ್ಕಿಗೆ ದೊಡ್ಡಾಕಿ ಉತ್ತಿನ ಎಲ್ಲಮ್ಮ, ಯವ ದಿಕ್ಕಿಗೆ ದೊಡ್ಡಾಕಿ ಆಯುವ ದಿಕ್ಕಿಗೆ ದೊಡ್ಡಾಕಿ ವಾ ಕಾಳದವಾಯು ಮೋಡುದಾಳದೆದ್ದು ಮಲ್ಲಿಗೆ ಎಂಬ ಶಬ್ದ ಹಿಡುದಾಳದೇವಿ ಹಂಬ ತಾಯ ಒಡೆಯಲೆ ಬಳಂತಿಗೆ ಅಯುಡಿಯಲೆ ಮಲ್ಲಿಗೆ ಎಂಬ ಶಬ್ದ ಹಿಡುದಾಳದೇವಿ ದಿಕ್ಕಿಗೆ ದೊಡ್ಡ ಕ್ಯಾಯು ದಿಕ್ಕಿಗೆ ದೊಡ್ಡ ಮಾ ಕಾಳದವಾಯು ಮೂಡುದಾಳದೇ ಉಲೂರ ಹಂಬ ತಾಯು ಉಡಿಯಲೆ ಬಂಡಾರಾಯು ಉಡಿಯಲೆ ಬಂಡಾರ ಎಂಬ ಶಬದಾಯು ಹಿಡುದಾಳದೇ ಎಲ್ಲ ವೈರೇ ಎಳ್ಳೋದೆಲ್ಲ ವೈರೇ ಮಾಲ್ನಿಗೆ ಬೈರೆ ಐವತ್ತು ರಾಬಿಗೆ ದೇಗಿ ಎಲ್ಲ ಮಗೋಗವರಾಯವ ಎಳ್ಳದೆಲ್ಲ ಬೈರೆ ಅಯ್ಯೋ ಎಳ್ಳದೆಲ್ಲ ಬೈರಿ ಮಾಲ್ನಿಗೆ ಬೈರೆ ಐವತ್ತು ರಾಬಿಗೆ ದೇಗಿ ಬದಿಯ ನಮ್ಮ ಆರು ಸಾವಿರದಾಯು ಕರಿಯ ಡೊಳ್ಳದೇ.